ಡಾಕ್ಟರ್ ಸಾಹೇಬ್ರ, ಮಗರಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನ್ ಈಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ. ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಗೆ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ. ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲಿಗೆ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ನನ್ನ ಹೆಸರು ರಘು ಎನ್, ಹಿರಿಯ ಸಂಶೋಧಕರು, ಮಣ್ಣು ವಿಭಾಗ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಈ ದಿನ ನಾವು ಮಣ್ಣಿನ ಆರೋಗ್ಯದ ಬಗ್ಗೆ ತಿಳಿಯುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತಿದ್ದೇನೆ. ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡುವುದರಿಂದ ಮಣ್ಣಿನಲ್ಲಿ ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಅವಶ್ಯಕವಿರುವ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳ ಪೂರೈಕೆಯ ಸಾಮರ್ಥ್ಯವನ್ನು ಅಳೆಯಬಹುದಾಗಿದೆ. ಒಂದು ಜಮೀನಿನ ಮಣ್ಣನ್ನು ಪರೀಕ್ಷೆಗೊಳಪಡಿಸಿದಾಗ ಆ ಜಮೀನಿನಲ್ಲಿರುವ ಎಲ್ಲ ಮಣ್ಣನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಣೆ ಮಾಡುವುದು ತುಂಬ ಕಷ್ಟ. ಆದ್ದರಿಂದ ಆ ಜಮೀನಿನಲ್ಲಿನ ಮಣ್ಣನ್ನು ಪ್ರತಿನಿಧಿಸುವ ಕೆಲವು ಮಾದರಿಗಳನ್ನು ಮಾತ್ರ ಸಂಗ್ರಹಿಸಿ ಪರೀಕ್ಷೆ ಮಾಡಿ ವಿಶ್ಲೇಷಿಸಬೇಕಾಗುವುದು. ಮೊದಲನೇದಾಗಿ ಮಣ್ಣಿನ ಫಲವತ್ತತೆಯ ಮೌಲ್ಯಮಾಪನಕ್ಕೆ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುವ ವಿಧಾನ ಅವಶ್ಯಕವಾಗಿ ಮಣ್ಣಿನ ಮಾದರಿಗಳನ್ನು ಹೊಲದಲ್ಲಿ ಜೆಡ್ ಆಕಾರದಲ್ಲಿ ತಿರುಗಾಡಿ 8-10 ಸ್ಥಳಗಳಲ್ಲಿ ವಿ ಆಕಾರದ ತಗ್ಗು ತೆಗೆದು ಆಯಾ ಬೆಳೆಯ ಅವಶ್ಯಕತೆಯ ಆಳದವರೆಗೆ ಗುದ್ದಲಿ ಅಥವಾ ಸಲಿಕೆಯಿಂದ ಮೇಲೆಯಿಂದ ಕೆಳಗಡೆಯವರೆಗೆ ಒಂದು ಪದರ ಮಣ್ಣು ತೆಗೆದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಸಂಗ್ರಹಿಸಬೇಕು. ಹೀಗೆ ತೆಗೆದ ಮಣ್ಣನ್ನು ಸರಿಯಾಗಿ ಮಿಶ್ರಣ ಮಾಡಿದ ನಂತರ ವೃತ್ತಾಕಾರ ಮಾಡಿ 4 ಭಾಗಗಳನ್ನು ಮಾಡಬೇಕು. ವಿರುದ್ಧ ಭಾಗಗಳನ್ನು ತೆಗೆದು ಹಾಕಬೇಕು. ನಂತರ ಉಳಿದ 2 ಭಾಗವನ್ನು ಒಂದು ಗುಂಪನ್ನಾಗಿ ಸರಿಯಾಗಿ ಒಂದುಗೂಡಿಸಿ ಕಲಿಸಿ ಮತ್ತೆ 4 ಭಾಗಗಳನ್ನಾಗಿ ಮಾಡಿ ವಿರುದ್ಧ ಭಾಗಗಳನ್ನು ತೆಗೆದು ಹೊರಗೆ ಹಾಕಬೇಕು. ಹೀಗೆಯೇ 1 ಕೆಜಿ ಮಣ್ಣು ಉಳಿಯುವವರೆಗೆ ಮಾಡಬೇಕು. ನಂತರ 1 ಕೆಜಿ ಸಾಮರ್ಥ್ಯವಿರುವ ಹೊಸ ಪ್ಲಾಸ್ಟಿಕ್ ಅಥವಾ ಬಟ್ಟೆ ಬ್ಯಾಗಿನಲ್ಲಿ ಮಣ್ಣನ್ನು ತುಂಬಿ ರೈತರು ತಮ್ಮ ಹೆಸರು, ಊರು, ಸರ್ವೆ ನಂಬರ್ ಹಾಗೂ ಬೆಳೆಯುವ ಬೆಳೆಯ ಬಗ್ಗೆ ಗುರುತಿನ ಚೀಟಿ ಬರೆದು ಹತ್ತಿರದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಬೇಕು. ರೈತರು ಕಳಿಸಿದ ಮಣ್ಣನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಮಣ್ಣಿನ ಕಣರಚನೆ, ಸಾವಯವ ಇಂಗಾಲ, ಜೈವಿಕ ಚಟುವಟಿಕೆ, ರಸಸಾರ, ಒಟ್ಟು ಕರಗುವ ಲವಣಾಂಶ, ಸಸ್ಯಕ್ಕೆ ಲಭ್ಯವಿರುವ ಪ್ರಧಾನ, ಮಧ್ಯಮ ಮತ್ತು ಲಘು ಪೋಷಕಾಂಶಗಳ ಪ್ರಮಾಣವನ್ನು ಇವುಗಳ ಆಧಾರದ ಮೇಲೆ ಮಣ್ಣಿನ ಫಲವತ್ತೆಯನ್ನು ಅರಿಯಬಹುದು. ಯಾವಾಗ ಮಣ್ಣಿನ ಮಾದರಿ ತೆಗೆಯಬೇಕೆಂದರೆ ಮಣ್ಣಿನ ಮೂಲ ಸಾಮರ್ಥ್ಯ ಅಳೆಯಬೇಕಾದರೆ ಭೂಮಿಯು ಬೆಳೆಯ ಬಿತ್ತನೆಗೆ ಮುನ್ನ ಮಾದರಿ ಸಂಗ್ರಹಿಸುವುದು ಒಳ್ಳೆಯದು. ಹೆಚ್ಚಿನ ತೇವಾಂಶ ಇದ್ದಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆದು ನೆರಳಿನಲ್ಲಿ ಪೇಪರ್ ಅಥವಾ ಪ್ಲಾಸ್ಟಿಕ್ ಮೇಲೆ ಹಾಕಿ ಒಣಗಿಸಿ ಮಿಶ್ರಣ ಮಾಡಿ ನಂತರ ಒಂದು ಮಾದರಿಯನ್ನು ಸಂಗ್ರಹಿಸಬೇಕು. ಮಣ್ಣಿನ ಬಣ್ಣ ಬೇರೆ ಬೇರೆಯಾಗಿ ಸಂಗ್ರಹಿಸಬೇಕು. ಎಷ್ಟೋ ಆಳದಿಂದ ಮಣ್ಣಿನ ಮಾದರಿ ತೆಗೆಯಬೇಕಂದ್ರೆ ವಾರ್ಷಿಕ ಅಥವಾ ಕಡಿಮೆ ಅವಧಿಯ ಬೆಳೆಗಳಿಗೆ 15-20 ಸೆಂಟಿಮೀಟರ್ ಹಾಗೂ ಬಹುವಾರ್ಷಿಕ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ 4 ಗಿಡಗಳ ಮಧ್ಯೆ ಒಂದರಂತೆ 0-30 ಸೆಂಟಿಮೀಟರ್ ಮತ್ತು ತಳಮಣ್ಣು 30-60 ಸೆಂಟಿಮೀಟರ್ ಬೇರೆ ಬೇರೆಯಾಗಿ ಮಾದರಿಯನ್ನು ತೆಗೆಯಬೇಕು. ಮಣ್ಣಿನ ಮಾದರಿಗಳನ್ನು ತೆಗೆಯುವಾಗ ವಹಿಸಬೇಕಾದ ಪ್ರಮುಖ ಅಂಶ ಅಂದರೆ ಮಣ್ಣಿನ ಮಾದರಿಗಳನ್ನು ಗೊಬ್ಬರ ಸಂಗ್ರಹಿಸಿಟ್ಟ ಸ್ಥಳದ ಹತ್ತಿರ, ನೀರು ನಿಂತ ಜಾಗ, ಕಟ್ಟಡದ ಸಮೀಪ, ಗಿಡದ ಕೆಳಗೆ, ಬದುಗಳ ಸಮೀಪ, ಕಸಕ ಹಾಕಿದ ಜಾಗ, ಇಂಗುಗುಂಡಿ, ಬಾವಿಯ ಸಮೀಪ ಮತ್ತು ಬೆಳೆಗಳ ಸಾಲುಗಳಲ್ಲಿ ಮಾದರಿ ತೆಗೆಯಬಾರದು. ಜಮೀನಿಗೆ ಗೊಬ್ಬರ ಹಾಕುವ ಪೂರ್ವದಲ್ಲಿ ಮಣ್ಣಿನ ಮಾದರಿ ತೆಗೆಯಬೇಕು. ಜಮೀನಿಗೆ ಈಗಾಗಲೇ ಗೊಬ್ಬರ ಹಾಕಿದ್ದರೆ 3 ತಿಂಗಳ ನಂತರ ಮಾದರಿ ತೆಗೆಯಬೇಕು. ಮಳೆಯಾದ ತಕ್ಷಣದಲ್ಲಿ ಅಥವಾ ತೇವಾಂಶ ಹೆಚ್ಚಿಗೆ ಇದ್ದಾಗ ಮಾದರಿ ತೆಗೆಯಬಾರದು. ಮಣ್ಣಿನ ಮಾದರಿ ಸಂಗ್ರಹಿಸಲು ಮತ್ತು ಒಣಗಿಸಲು ಗೊಬ್ಬರದ ಚೀಲ ಹಾಗೂ ರಸಗೊಬ್ಬರ ಸಂಗ್ರಹಿಸಿದ ಮಳಿಗೆಗಳನ್ನು ಉಪಯೋಗಿಸಬಾರದು. ಲಘು ಪೋಷಕಾಂಶಗಳ ಪರೀಕ್ಷೆಗೆ ಮಣ್ಣಿನ ಮಾದರಿಗಳನ್ನು ಕಟ್ಟಿಗೆ ಇಲ್ಲವೇ ಪ್ಲಾಸ್ಟಿಕ್ನಿಂದ ಮಾಡಿದ ಸಲಕರಣೆಯಿಂದ ತೆಗೆಯಬೇಕು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯಾದ 8951164804ಕ್ಕೆ ಸಂಪರ್ಕಿಸಿ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅಸಕ ಅಸಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಆಮೇಲೆ ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು? ಇಲ್ಲ, ಈ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಏನಿದು ಬಿರ್ಬರ್ನೆ ಒಯ್ತಾ ಇದೆಯಲ್ಲ, ಏನ್ ಸಮಾಚಾರ? ಊರ್ನಾಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿ ಮೆದುಳು ಜ್ವರ ಕಾಣಿಸ್ಕೊಳ್ತಿದೆ. ನೀವೆಲ್ಲ ನಿಮ್ಮ ಮನೆ ಸುತ್ತ ಶುಚಿಯಾಗಿಟ್ಕೊಳ್ಳಿ. ನಿಮ್ ಮಕ್ಳಿಗೆ ಜೇಇ ಲಸಿಕೆ ತಪ್ಪದೆ ಹಾಕ್ಸಿ. ಜೇಇ ಲಸಿಕೆ ಅಂದ್ರೆ ಏನು? ಹಾಕ್ಸಿದ್ರೆ ಏನಾಗ್ತದವ? ಮಕ್ಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಾಲಿಟಿಸ್ ಅನ್ನೋ ವೈರಾಣು ಬರದಂತೆ ತಡೆಯಕ್ಕೆ ಜೇಇ ಲಸಿಕೆ ಹಾಕಿಸ್ಬೇಕು. ಇಲ್ದಿದ್ರೆ ನರ ದೌರ್ಬಲ್ಯತೆ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯನೂ ಉಂಟಾಗ್ಬೋದು. ಜ್ವಾಪನ ಎಲ್ಲ ಆಗ್ತಿರವ ಆ ಜೇಇ ಲಸಿಕೆನ? ಆಯ್ದ ಜಿಲ್ಲೆಗಳ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಕ್ತಾರವ? ಇವತ್ತೇ ನನ್ನ ಮಗುಗೆ ಜೇಇ ಲಸಿಕೆ ಹಾಕಿಸ್ಬಿಡ್ತೀನಿ ಬಿಡವ. ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೇಇ ಲಸಿಕೆ ಹಾಕಿಸೋಣ. ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ತೆಂಗಿನಲ್ಲಿ ನುಸಿ ಪೀಡೆ ನಿರ್ವಹಣೆ ಕುರಿತು ಹಿರಿಯೂರು ಬಬ್ಬುರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗಣೇಶ್ ಹಾಲಿಕಟ್ಟಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ತೆಂಗಿನಲ್ಲಿ ಬರುವ ನುಸಿ ಪೀಡೆ ಮತ್ತು ಅದರ ನಿರ್ವಹಣೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿಯನ್ನ ಮಾಡಿಕೊಡ್ತಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಹಾಲಿಕಟ್ಟಿ ಅವರು. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರೇ. ಸರ್, ಇವತ್ತು ತಾವು ಈ ತೆಂಗಿನಲ್ಲಿ ಬರುವಂತ ನುಸಿ ಪೀಡೆ ಬಗ್ಗೆ, ಅಂದ್ರೆ ನಾವು ಸಾಕಷ್ಟು ಬಾರಿ ಕೇಳಿದೀವಿ ತೆಂಗಿನಲ್ಲಿ ನುಸಿ ಪೀಡೆ ಕಾಣ್ತೈತೆ, ಅಂದ್ರೆ ಅವು ಕಾಯಿಗಳು ಎಳ್ನೀರು ಕುಡಿಲಿಕ್ಕೂ ಕಷ್ಟ ಅಂತ ನಾವು ಕೆಲವು ಸಂದರ್ಭದಲ್ಲಿ ಹೇಳಿರೋದು ಕೇಳಿರ್ತೀವಿ. ಈ ತೆಂಗಿನಲ್ಲಿ ಯಾವ ರೀತಿಯ ಕೀಟಗಳು ಬರ್ತವೆ ಮತ್ತೆ ಈ ನುಸಿ ಪೀಡೆ ಅಂದ್ರೆ ಏನು, ಎಷ್ಟು ವಿಧವಾದ ಒಂದು ಕೀಟಗಳು ಇದರಲ್ಲಿ ಬಾಧಿಸ್ತವೆ, ಅದ್ರ ಬಗ್ಗೆ ಹೇಳಿ. ಸೊ ಇಲ್ಲಿ ತೆಂಗು ನಿಮಗೆ ಗೊತ್ತಿರೋ ಹಾಗೆ ಪ್ರಪಂಚದಾಗೆ ಅತ್ಯಂತ ತುಂಬಾ ಉಪಯುಕ್ತವಾದ ಮರಗಳಲ್ಲಿ ಇದು ಒಂದು ಕೂಡ. ಇದನ್ನ ಸಾಮಾನ್ಯವಾಗಿ ಉಷ್ಣವಲಯದ ಸುಮಾರು 90 ಹೆಚ್ಚು ದೇಶಗಳಲ್ಲಿ ಈ ಒಂದು ತೆಂಗನ್ನ ಬೆಳೀತಾರೆ. ತೆಂಗಿನಲ್ಲಿ ಸುಮಾರು ಪ್ರಮುಖವಾಗಿ 12 ಜಾತಿಯ ವಿವಿಧ ಪೀಡೆಗಳನ್ನ ಹಾನಿ ಮಾಡೋದನ್ನ ನಾವು ಕಾಣಬಹುದು. ಅವುಗಳಲ್ಲಿ ಮುಖ್ಯವಾಗಿ ಈ ಆರ್ಥಿಕವಾಗಿ ಒಂದು ಹಾನಿಯನ್ನ ಮಾಡತಕ್ಕಂತ ಕೀಟ ಅಂತ ಅಂದ್ರೆ ಅದು ಈ ನುಸಿ ಪೀಡೆ. ಈ ನುಸಿ ಪೀಡೆಯಲ್ಲಿ ಎರಡು ತರಹದ ನುಸಿ ಪೀಡೆಗಳು ಬರ್ತವೆ. ಒಂದು ಎಲೆ ಮೇಲೆ ಬರುವಂತಹ ನುಸಿ, ಅದಕ್ಕೆ ರಾವೆಲ್ಲ ಇಂಡಿಕಾ ಅಂತ ಕರಿತೀವಿ. ಮತ್ತೆ ಅದೇ ತರನಾಗಿ ಈ ಕಾಯಿಗೆ ಬರುವಂತಹ ನುಸಿ. ಸೊ ಕಾಯಿ ಬರುವಂತಹ ನುಸಿ ಇದು ಐಸಿಯರಿಯಾ ಗುರುರುನಿಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಸೊ ಇದರಲ್ಲಿ ಎಲೆ ಮತ್ತೆ ಕಾಯಿ ಮೇಲೆ ಬರ್ತಕ್ಕಂತ ಎರಡು ನುಸಿ ಪೀಡೆಗಳಲ್ಲಿ ಕಾಯಿ ಮೇಲೆ ಬರ್ತದಲ್ಲ ಅದು ಹೆಚ್ಚು ಆರ್ಥಿಕ ಹಾನಿಯನ್ನ ಉಂಟು ಮಾಡ್ತದೆ. ಸೊ ಇಲ್ಲಿ ಈ ನುಸಿಯಿಂದಾಗಿ ಅದು ಹೇಗೆ ಹಾನಿಯನ್ನ ಮಾಡ್ತದೆ, ಅದರ ಲಕ್ಷಣಗಳು ಹೇಗಿರ್ತವೆ, ಮತ್ತೆ ಮುಂಗಾರಿನಲ್ಲಿ ಯಾವ್ಯಾವ ರೀತಿಯ ರೈತರು ಈ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು, ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಇಲ್ಲಿ ನೋಡೋಣ. ಈ ನುಸಿ ಪೀಡೆ ಅಂತ ಹೇಳಿದ್ರಲ್ಲ ತಾವು, ಇದು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಅದು ಹೆಚ್ಚಾಗಿ ಕಂಡು ಬರ್ಲಿಕ್ಕೆ ವಾತಾವರಣ ಕಾರಣನ ಅಥವಾ ಏನೇನು ಒಂದು ಕಾರಣ ಅಂತ ಹೇಳ್ತೀರಾ? ಸುಮಾರು ಮೊಟ್ಟ ಮೊದಲನೇ ಬಾರಿಗೆ 1965 ಇದು ಮೆಕ್ಸಿಕೋ ದೇಶದ ಗುಯೆರೋ ಎಂಬ ಪ್ರದೇಶದಲ್ಲಿ ಇದು ಕಂಡು ಬಂತು. ಸೊ ಅದ ನಂತರ 1980 ವೆಸ್ಟ್ ಇಂಡೀಸ್ ದೇಶದಲ್ಲಿ ಕಾಣಿಸ್ತು. ನಂತರ ನಮ್ಮ ದೇಶದಲ್ಲಿ 1998 ಮೊಟ್ಟ ಮೊದಲನೇ ಬಾರಿಗೆ ಕೇರಳದ ಕೊಚ್ಚಿಯಲ್ಲಿ ಇದು ಕಾಣಿಸ್ಕೊಂತು. ನಂತರ ಇವಾಗ ಎಲ್ಲೆಲ್ಲಿ ಈ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಹೆಚ್ಚೆಚ್ಚು ಪ್ರದೇಶದಲ್ಲಿ ಈ ತೆಂಗುನ ಬೆಳೀತಾರೆ, ಅದರಲ್ಲೂ ಈ ಉಷ್ಣವಲಯದಲ್ಲಿ ಅಂದ್ರೆ ಟೆಂಪರೇಚರ್ ಜಾಸ್ತಿ, ಉಷ್ಣಾಂಶ ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಎಲ್ಲೆಲ್ಲಿ ತೆಂಗು ಬೆಳೆನ ಬೆಳೀತಾರೆ, ಸೊ ಅಂತಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರ್ತದೆ. ಇವು ಅತಿ ಸಣ್ಣ ನುಸಿಯ ಕೀಡೆಗಳಾಗಿದ್ದು ಸೊ ಬರಿಗಣ್ಣಿಗೆ ಸಾಮಾನ್ಯವಾಗಿ ಕಾಣೋದಿಲ್ಲ. ಲೆನ್ಸು ಅಥವಾ ಸೂಕ್ಷ್ಮ ದರ್ಶಕದಿಂದ ಮಾತ್ರ ನೀವು ಈ ಸಹಾಯದಿಂದ ಮಾತ್ರ ನೀವನ್ನ ನೋಡಬಹುದು. ಇಲ್ಲಿ ಒಂದು ಹೆಣ್ಣು ನುಸಿ ತನ್ನ ಒಂದು ಜೀವಿತಾವಧಿಯಲ್ಲಿ ಸುಮಾರು 20-200 ಮೊಟ್ಟೆಗಳನ್ನ ಇಡ್ತದೆ. ಸೊ ಈ ಮೊಟ್ಟೆಗಳು ಗಾಜಿನಂತೆ ಪಾರದರ್ಶಕವಾದ ಮತ್ತು ಅತಿ ಸೂಕ್ಷ್ಮವಾಗಿರ್ತವೆ, ನಿಮ್ಮ ಬರಿಗಣ್ಣಿಂದ ಕಾಣೋದಿಲ್ಲ, ನೀವು ಸೂಕ್ಷ್ಮ ದರ್ಶನದಲ್ಲಿ ಮಾತ್ರ ಕಾಣಬಹುದು. ಸುಮಾರು 25 micron ಅಡ್ಡಳತೆಯನ್ನು ಹೊಂದಿರ್ತವೆ. ಸೊ ಈ ಮರಿ ಮತ್ತು ಪ್ರಾಯದ ನುಸಿಗಳು ದೇಹದ ಮುಂಭಾಗದಲ್ಲಿ 2 ಜೊತೆ ಕಾಲುಗಳನ್ನು ಹೊಂದಿರ್ತವೆ. ಸೊ ಇವು ಮೊಟ್ಟೆ ಇಟ್ಟ ಮೇಲೆ ಹೆಣ್ಣು ನುಸಿ ಪ್ರೌಢಾವಸ್ಥೆ ಬರಲಿಕ್ಕೆ 10 ದಿನಗಳನ್ನು ತಗೊಳ್ತಾವ. ಸೊ ಅತಿ ಕಡಿಮೆ ಸಮಯದಲ್ಲಿ ಸೊ 10 ದಿನದಲ್ಲಿ ಇದು ತತ್ತಿಯಿಂದ ಪ್ರೌಢಾವಸ್ಥೆಯನ್ನ ತಲುಪ್ತದೆ. ಸೊ ಈ ರೀತಿ ಅತಿ ಕಡಿಮೆ ಅವಧಿ ಅಂದ್ರೆ 10 ದಿನಗಳ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳೋದ್ರಿಂದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ನುಸಿಗಳ ಸಂಖ್ಯೆ ತೀವ್ರವಾಗಿ ಸಾವಿರಾರು ಗಟ್ಟಲೆ ಇದರ ಒಂದು ಸಂತತಿಯನ್ನ ಇದು ಹೆಚ್ಚಿಸಿಕೊಳ್ತದೆ. ಈಗ ತೆಂಗು ಒಂದು ತೋಟಗಾರಿಕೆ ಬೆಳೆ, ಅದು ನಮಗೆ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಆಗೋದು ನಾವು ನಾಟಿ ಮಾಡಿದ 4-5 ವರ್ಷ ಅಂತ ಹೇಳ್ಬೋದು, ಇಲ್ಲ ಒಂದು ಅತಿ ಬೇಗ ಅಂದ್ರೆ ಒಂದು 3 ವರ್ಷದ ಮೇಲಂತೂ ಆಗುತ್ತೆ. ನುಸಿಪಿಡೆ ಅಥವಾ ಏನು ಬಾಧಿಸ್ತೈತೆ ತೆಂಗಿನಲ್ಲಿ ಅಂತ ಹೇಳಿದ್ರಲ್ಲ, ಯಾವ ಹಂತದಲ್ಲಿ ಇದು ಈ ತೆಂಗಿಗೆ ಬಾಧಿಸುತ್ತೆ ಅಂತ ಹೇಳ್ತೀರಾ? ನುಸಿ ಬಾಧೆ ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದಂಗೆ ನಿಮಗೆ ಎಲೆ ಮೇಲೆ ಬರುವ ನುಸಿ ಬೇರೆ ಮತ್ತೆ ಕಾಯಿ ಮೇಲೆ ಬರುವ ನುಸಿ ಬೇರೆ. ಈ ಎಲೆ ಮೇಲೆ ಬರ್ತಕ್ಕಂತ ನುಸಿ ನೀವು ಸಾಮಾನ್ಯವಾಗಿ ನಾಟಿ ಮಾಡಿರ್ತಿರಲ್ಲ ಅವಾಗ ಯಾವ ಹಂತದಲ್ಲಾದ್ರೂ ಬರುವುದು, ಎಲ್ಲಾ ಹಂತದಲ್ಲೂ ಬರುತ್ತೆ. ಬಟ್ ಈ ಕಾಯಿ ಮೇಲೆ ಬರ್ತಕ್ಕಂತ ನುಸಿ ನೀವು ಒಂದೊಂದು ಜಾತಿಯ ಒಂದು ತೆಂಗಿನ ಗಿಡಗಳು ಒಂದೊಂದು ಕೆಲವು ವರ್ಷಕ್ಕೆ 3 ವರ್ಷಕ್ಕೆ 5 ವರ್ಷಕ್ಕೆ 8 ವರ್ಷಕ್ಕೆ ಹೀಗೆ ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಯಾವಾಗ ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತವೋ ಸೊ ಅವಾಗ ಈ ಕಾಯಿ ಮೇಲೆ ಬರ್ತಕ್ಕಂಥ ನುಸಿ ಬಾಧೆ ಹೆಚ್ಚಾಗಿ ಕಂಡು ಬರ್ತದೆ. ಸೊ ಈ ನುಸಿ ಸಾಮಾನ್ಯವಾಗಿ ಕಾಯಿ ಕಟ್ಟಿದ ಮೇಲೆ 1 ತಿಂಗಳ ಕಾಯಿಯಿಂದ ಹಿಡಿದು ಸುಮಾರು 6 ತಿಂಗಳ ಕಾಯಿಗಳಿಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತದೆ. 6 ತಿಂಗಳ ನಂತರ ಕಾಯಿಗಳಲ್ಲಿ ನುಸಿಯ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ. ಆಮೇಲೆ ತೆಂಗಿನಕಾಯಿ ಬಲಿಯಲಿಕ್ಕೆ ನಿಮಗೆ ಗೊತ್ತಿರುವ ಹಾಗೆ 12 ತಿಂಗಳು ಬೇಕಾಗುತ್ತೆ ಸಾಮಾನ್ಯವಾಗಿ. ಸೊ ಈ 12 ತಿಂಗಳಲ್ಲಿ ಮೊದಲು 6 ತಿಂಗಳು ಏನೈತಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಸೊ ಆ ಸಮಯದಲ್ಲಿ ರೈತರು ತುಂಬಾ ಜಾಗ್ರತೆಯನ್ನು ವಹಿಸಬೇಕು, ಎಲ್ಲೆಲ್ಲಿ ಒಣ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನ ಬೆಳೀತಿರ್ತಾರೆ, ಆಮೇಲೆ ಸಾಮಾನ್ಯವಾಗಿ ನುಸಿ ಪೀಡೆ ಬಾಧೆ ಜಾಸ್ತಿ ಕಂಡು ಬರುತ್ತೆ. ಮೊದಲು 6 ತಿಂಗಳು ಬಹಳ ಇಂಪಾರ್ಟೆಂಟ್, ಮೊದಲ 6 ತಿಂಗಳಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಆ ಹಂತದಲ್ಲಿ ಮತ್ತು ಅತಿ ಹಾನಿಗೀಡಾದ ಕಾಯಿಗಳಲ್ಲಿ ನುಸಿಗಳನ್ನು ನಾವು ಕಾಣೋದಿಲ್ಲ. ಸೊ ಒಂದ್ ಸರಿ ಅದು ಹಾನಿಗೊಳಗಾಗಿ ಫುಲ್ಲು ನುಸಿ ಇತ್ತು ಅಂತಂದ್ರೆ ಮತ್ತೆ ಅದಕ್ಕೆ ಅಟ್ಯಾಕ್ ಮಾಡಲ್ಲ, ಮತ್ತೆ ಅದು ಮತ್ತೆ ಫ್ರೆಶ್ ಕಾಯಿ ಹೋಗಿ ಅಟ್ಯಾಕ್ ಆಗುತ್ತೆ. ಈಗ ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಕಾಯಿಗಳಲ್ಲಿ ನುಸಿಪಿಡಿಗೆ ಒಳಗಾಗ್ತವಂತ ತಾವು ಹೇಳಿದ್ರೆ, ಅಂದ್ರೆ 2 ರೀತಿಯ ಒಂದು ನುಸಿಪಿಡಿ ಇರುತ್ತೆ, ಅಂದ್ರೆ ಎಲೆಗಳಲ್ಲಿ ಬರೋದು ಮತ್ತೆ ಕಾಯಿಗೆ ಬರೋದು. ಈಗ ಕಾಯಿಯಲ್ಲಿ ಬಂದಂತ ಒಂದು ನುಸಿಪಿಡಿ ಯಾವ ರೀತಿ ಒಂದು ಲಕ್ಷಣಗಳನ್ನ ನಾವು ಅವುಗಳಲ್ಲಿ ಕಾಣಬಹುದು ಅಂತ ಹೇಳ್ತೀರಾ? ಸೊ ಇಲ್ಲಿ ಈ ಕಾಯಿ ಮೇಲೆ ಬರ್ತಕ್ಕಂಥ ನುಸಿ ಸಾಮಾನ್ಯವಾಗಿ ಈ ನುಸಿಗಳು ಎಲೆ ಕಾಯಿಗಳ ತೊಟ್ಟೇನ್ ಇರ್ತದಲ್ಲ ಹಿಂದ್ಗಡೆ ಕಾಯಿ ಹತ್ರ ತೊಟ್ಟಿರುತ್ತಲ್ಲ, ಆ ತೊಟ್ಟಿನ ಹತ್ರದಲ್ಲಿ ಒಂದು ಪುಷ್ಪ ಪಾತ್ರೆ ಅಂತ ಏನಂತೀವಿ, ಅದು ಕಾಯಿಗೆ ಅಟ್ಯಾಚ್ ಆಗಿರ್ತದಲ್ಲ ತುಂಬಿಂದ, ಸೊ ಆ ತೊಟ್ಟಿಗೆ ಅಟ್ಯಾಚ್ ಆಗಿರ್ತ ಅಲ್ಲಿ ಪುಷ್ಪ ಪಾತ್ರೆ ಅಂತೀವಿ. ಅದ್ರ ಒಳಗೆ ಮತ್ತು ಪುಷ್ಪ ಪಾತ್ರೆ ಕೆಳಭಾಗದಲ್ಲಿ ಸೇರ್ಕೊಂಡ್ಬಿಟ್ಟು ಇವು ಈ ಪ್ರೌಢ ಹಂತ ಮತ್ತು ಅಪ್ಸರೆ ಹಂತದ ಈ ಮೈಟ್ ನುಸಿ ಪೀಡೆಗಳು ಮೃದು ಭಾಗದಿಂದ ಸತತವಾಗಿ ರಸವನ್ನ ಹೀರ್ತವೆ. ಸೊ ಈ ಕಾಯಿಯ ಬುಡಭಾಗದ ರಕ್ಷಾ ಕವಚ ಏನಿರ್ತದೆ ಪುಷ್ಪ ಪಾತ್ರೆ ಅಂತೀವಿ, ಅದರ ಹತ್ತಿರ ಕಾಯಿಯ ಮೇಲೆ ನೀವು ಹಳದಿ ಆಕಾರದ ತ್ರಿಕೋನಾಕಾರದ ಮಚ್ಚೆಗಳನ್ನ ನೋಡಬಹುದು. ಬಾಧೆಗೊಳಗಾದಂತಹ ಕಾಯಿಗಳಲ್ಲಿ ತ್ರಿಕೋನಾಕಾರದಲ್ಲಿ ಹಳದಿ ಬಣ್ಣದ ಮಚ್ಚೆಗಳನ್ನು ನೋಡಬಹುದು. ಸೊ ನಂತರ ದಿನ ಕಳೆದಂತೆ ಈ ಕಾಯಿಗಳ ಮೇಲೆ ಹಳದಿ ಬಣ್ಣದ ಏನು ತ್ರಿಕೋಣಾಕಾರದ ಮಚ್ಚೆಗಳು ಇರ್ತವ ಅವು ಕಂದು ಬಣ್ಣಕ್ಕೆ ತಿರುಗ್ತವೆ, ಕಂದು ಬಣ್ಣದ ಮಚ್ಚೆಗಳಾಗಿ ಪರಿವರ್ತನೆ ಹೊಂದ್ತವೆ. ನಂತರ ಅಂತ ಕಾಯಿಗಳು ಉದುರ್ಲಿಕ್ಕೆ ಪ್ರಾರಂಭ ಆಗ್ತವೆ ಗಿಡದಿಂದ, ಕ್ರಮೇಣವಾಗಿ ಉದುರ್ಲಿಕ್ಕೆ ಪ್ರಾರಂಭ ಆಗ್ತವೆ. ನಂತರ ಕಾಯಿಗಳ ಬೆಳವಣಿಗೆ ಕುಂಠಿತವಾಗಿ ಗಾತ್ರನು ಮೊದಲು ಕೂಡ ಕಡಿಮೆ ಆಗ್ತದೆ, ಕಾಯಿಗಳ ಸೈಜ್ ಅಂದ್ರೆ ಗಾತ್ರ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ನಂತರ ಆಕಾರ ವಿರೂಪಗೊಳ್ತದೆ, ಕಾಯಿಗಳು ನಾರ್ಮಲ್ ಶೇಪ್ ಅಲ್ಲಿ ಇರೋದಿಲ್ಲ, ಆಕಾರ ಕೂಡ ವಿರೂಪಗೊಳ್ತದೆ. ನಂತರ ಕಾಯಿಗಳ ಮೇಲೆ ಉದ್ದನೆಯಾದ ಬಿರುಕುಗಳನ್ನು ನೀವು ಕಾಣಬಹುದು, ಬಿರುಕು ಬಿರುಕು ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಎಲ್ಲಿ ಕಂದು ಬಣ್ಣಕ್ಕೆ ತಿರುಗಿರುತ್ತಲ್ಲ ಆ ಕಂದು ಬಣ್ಣದ ಮೇಲೆ ಬಿರುಕುಗಳನ್ನು ನೋಡಬಹುದು. ನಂತರ ಅದು ಬಿರುಕು ಬಂದು ಸ್ವಲ್ಪ ಸ್ವಲ್ಪ ದಿನಗಳ ನಂತರ ಅದರಿಂದ ಒಂದು ಅಂಟಿನಂತ ಪದಾರ್ಥ ಸ್ರವಿಸಲಿಕ್ಕೆ ಪ್ರಾರಂಭವಾಗ್ತದೆ. ಆಮೇಲೆ ನುಸಿ ಪೀಡಿತ ಎಳೆನೀರು ಸಹ ರುಚಿಯಾಗಿರೋದಿಲ್ಲ, ಯಾವ ಕಾಯಿ ಮೇಲೆ ನುಸಿ ಪೀಡೆ ಬಾಧೆ ಒಳಗಾಗಿರ್ತವೆ ಅವು ನೀವು ಎಳೆನೀರು ಕಟ್ ಮಾಡಿ ನೋಡಿದ್ರೆ ಒಳಗಡೆ ಅವು ಸಿಹಿಯಾಗಿರೋದಿಲ್ಲ, ತುಂಬಾ ಒಗರಾಗಿರ್ತವೆ. ಅಲ್ಲದೆ ಕೊಬ್ಬರಿ ಪ್ರಮಾಣನು ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ನುಸಿ ಪೀಡೆ ಒಳಗಾಗಿದಂತ ಕಾಯಿಗಳನ್ನ ಒಣಗಿಸಿದ್ರೆ ನೀವು ಅದನ್ನ ಒಡೆದು ನೋಡಿದಾಗ ಆ ಕಾಯಿ ಸೈಜ್ ಗಾತ್ರ ಆಮೇಲೆ ಅದರ ರುಚಿ ಎಲ್ಲದೂ ಕೂಡ ಅದರ ಕ್ವಾಲಿಟಿ ತುಂಬಾ ಲೋ ಕ್ವಾಲಿಟಿ ಅದಾಗಿರುತ್ತೆ. ಮತ್ತಲ್ಲದೆ ಕೊಬ್ಬರಿ ಪ್ರಮಾಣನೂ ಕೂಡ ಕಡಿಮೆ ಆಗಿರ್ತದೆ. ಮತ್ತೆ ಬಾದೆಗೊಳದ ಎಳನೀರು ಅಥವಾ ಕಾಯಿಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆನೂ ಸಿಗೋದಿಲ್ಲ. ಯಾಕಂದ್ರೆ ಅವು ಗಾತ್ರ ತುಂಬಾ ಚಿಕ್ಕದಾಗಿರುತ್ತೆ, ಆಮೇಲೆ ಕುಡಿಲಿಕ್ಕೆ ಅವು ನೀರು ಸಿಹಿಯಾಗಿರೋದಿಲ್ಲ. ಸೊ ಅದಕ್ಕೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಸಿಗೋದಿಲ್ಲ. ಈಗ ತೆಂಗಿನ ತೋಟಗಳಿರ್ತವೆ, ಒಂದು ಗಿಡಕ್ಕೆ ಒಂದು ನುಸಿ ಬಾಧೆ ಇದೆ ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ಇದು ಇನ್ನೊಂದು ಗಿಡಕ್ಕೆ ಹರಡುವಂತ ಸಂದರ್ಭ ಇರುತ್ತ, ಅಂದ್ರೆ ಸಾಂಕ್ರಾಮಿಕವಾಗಿ ಕಾಡುತ್ತಾ ಏನು ಹೇಗೆ ಅಂತ. ಸಾಮಾನ್ಯವಾಗಿ ಬೇರೆ ಕೀಟಗಳಂಗೆ ಈ ರಸ ಹೀರ ಕೀಟ ಆಗಿರ್ಬೋದು ಅಥವಾ ಯಾವ ಎಲೆ ಕಡು ತಿನ್ನೋ ಕೀಟಗಳಾಗಿರ್ಬೋದು, ಅವಾಗಿಂಗೆ ಹಾರಿ ಹಾರಿ ಮತ್ತೊಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಅಷ್ಟು ಪ್ರಮಾಣದಲ್ಲಿಯೂ ಹರಡೋದು ಕಡಿಮೆ. ಸೊ ಆದ್ರೆ ಇಲ್ಲಿ ಒಂದು ಗಿಡದ ಮತ್ತೊಂದು ಗಿಡಕ್ಕೆ ಹರಡಲಿಕ್ಕೆ ಸಾಮಾನ್ಯವಾಗಿ ಎರಡು ರೀತಿಯಾಗಿ ಹರಡ್ತಾವೆ. ಒಂದನೇದಾಗಿ ಆ ನುಸಿ ಬಾಧೆ ಜಾಸ್ತಿ ಇದ್ದಾಗ ಬಲವಾಗಿ ಏನಾರು ಗಾಳಿ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಅಂತಂದ್ರೆ ಅಂತ ಸಮಯದಲ್ಲಿ ತೇಲ್ಕೊಂಡ್ಬಿಟ್ಟು ಪಕ್ಕದ ಗಿಡಕ್ಕೆ ಹೋಗಿ ಬಿದ್ದು ಅಲ್ಲಿಂದ ಬಾಧೆ ಸ್ಟಾರ್ಟ್ ಆಗ್ತದೆ. ಅದಲ್ಲದೇ ಸೊ ನುಸಿ ಬಾಧೆಗೊಳಗಾದಂತಹ ಕಾಯಿಯನ್ನ ನೀವು ಎಳನೀರಿಗೋಸ್ಕರ ಅಥವಾ ಒಣಕಾಯಿಗೋಸ್ಕರ ನೀವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನಾದರೂ ಸಾಗಾಣಿಕೆ ಮಾಡಿದ್ರೆ ಸೊ ಅಂತ ಟೈಮಲ್ಲಿ ಕೂಡ ಇದು ಒಂದು ಪ್ರದೇಶದಲ್ಲಿ ನುಸಿ ಬಾಧೆ ಇರೋದಿಲ್ಲ. ಸೊ ಅಂತ ಪ್ರದೇಶಕ್ಕೆ ನೀವೇನಾದ್ರು ತಗೊಂಡು ಹೋದ್ರೆ ಅಂತ ಟೈಮಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಇದು ಹರಡುವಂತ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಈ ನುಸಿ ಪೀಡೆಗೆ ಒಳಗಾದಂತ ಒಂದು ತೋಟಗಳನ್ನ ನಮ್ಮ ರೈತರು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ಬೇರೆ ತರದ ಕೀಟಗಳಂಗೆ ಇವು ಕಾಯಿ ಮೇಲೆ ಕುತ್ಕೊಂಡ್ಬಿಟ್ಟು ತಿನ್ನೋದು ಅಥವಾ ಎಲೆಗಳ ಮೇಲೆ ರಸ ಇರೋದು ಈ ತರ ಆದ್ರೆ ನೀವು ಸ್ಪ್ರೇ ಮಾಡಿದ್ರೆ ಡೈರೆಕ್ಟ್ ನಿರ್ವಹಣೆ ಮಾಡಬಹುದು. ಸೊ ಇಲ್ಲಿ ನೀವು ನೆನ್ಪಿಡಬೇಕಾದ ಅಂಶ ಅಂತ ಅಂದ್ರೆ ತೆಂಗು ನುಸಿ ತೊಟ್ಟಿನ ರಕ್ಷಾಪದರ ಅದೇನು ಕೆಳಗಡೆ ಪುಷ್ಪ ಪಾತ್ರೆ ಇರ್ತದೆ ತೊಟ್ಟಿನ ಹತ್ರ, ಅದ್ರ ಒಳಗಡೆ ಸೇರ್ಕೊಂಡ್ಬಿಟ್ಟು ಇವು ರಸವನ್ನು ಹೀರ್ತವೆ. ಸೊ ಹೀಗಾಗಿ ನೀವು ನುಸಿ ನಾಶಕ ನೀವು ಎಷ್ಟೇ ಸಿಂಪಡಿಸು ಕೂಡ ಇವುಗಳ ಮೇಲೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಬರೋದಿಲ್ಲ, ಅವು ಒಳಗಡೆ ಸೇರ್ಕೊಂಡಿರ್ತವೆ. ಮತ್ತೆ ಈ ನುಸಿಯನ್ನ ನಿಯಂತ್ರಿಸೋದು ತುಂಬಾ ಕಷ್ಟ, ಸ್ಪ್ರೇ ಮಾಡಿ ಸಿಂಪರಣೆ ಮಾಡಿ ಯಾವುದೋ ಒಂದು ಔಷಧಿನ. ಆಮೇಲೆ ಈ ತೆಂಗಿನಕಾಯಿಯನ್ನ ನೀವು ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋಂಗೆ ಎಲ್ಲ ವರ್ಷವಿಡೀ ಕೀಳ್ತೀರಾ ನೀವು, ಕೀಳೋದ್ರಿಂದ ನೀವು ವರ್ಷವಿಡೀ ನುಸಿ ನಾಶಕಗಳನ್ನ ಬಳಸೋದು ಅಷ್ಟು ಸೂಕ್ತ ಅಲ್ಲ. ಯಾಕಂದ್ರೆ ಅದರ ಅವಶೇಷಗಳು ಹಾಗೆ ಇರ್ತವೆ, ನೀವು ಅದನ್ನ ಸರಿ ಅನ್ಸಂಗಿಲ್ಲ, ಅದು ಅಷ್ಟು ಸೂಕ್ತ ಅಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಈ ಮುಂಜಾಗ್ರತಾ ಕ್ರಮಗಳಿರ್ಬೋದು ಅಥವಾ ರೈತರಿಗೆ ಈ ನಿರ್ವಹಣೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಲಹೆಗಳಂತಂದ್ರೆ, ಈ ಒಣ ಪ್ರದೇಶದಲ್ಲಿ ಸೊ ಮುಂಗಾರು ಮಳೆ ಬಂದ ನಂತರ ಸೊ ತೆಂಗಿನ ಗಿಡದ ಸುತ್ತ ಪಾತಿಯನ್ನ ಮಾಡಬೇಕು. ಪಾತಿಯನ್ನ ಮಾಡಿ ಮಳೆಯ ನೀರು ಇಂಗುವಂತೆ ಮಾಡ್ತಿರಲ್ಲ, ಸೊ ಈ ಪಾತಿ ಮಾಡ್ತಿರಲ್ಲ ಸುತ್ತಲಿಗೂ ಮುಂಗಾರು ಟೈಮಲ್ಲಿ. ಸೊ ಆವಾಗ ಪ್ರತಿ ಒಂದು ಗಿಡಕ್ಕೆ ಸುಮಾರು 50 kg ಸೆಗಣಿ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಅದರ ಜೊತೆಗೆ 5 kg ಬೇವಿನ ಬೀಜದ ಪುಡಿ ಅಥವಾ ಹಿಂಡಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. 50 kg ಕೊಟ್ಟಿಗೆ ಗೊಬ್ಬರ, 50 kg ಬೇವಿನ ಹಿಂಡಿ, ಮತ್ತೆ ಅದ್ರ ಜೊತೆಗೆ ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ NPK ಏನಂತೀವಲ್ಲ, ಸಾರಜನಕ ರಂಜಕ ಪೊಟ್ಯಾಶ್ ಒದಗಿಸುವ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಗೊಬ್ಬರವನ್ನ ಗಿಡದಿಂದ ಸುಮಾರು 3 feet ದೂರ ಗಿಡದ ಸುತ್ತಲಿಗೂ ಸುಮಾರು 6 inches ಅಡಿ ಗರಿ ಕೊಡದು ಅದರೊಳಗೆ ಹಾಕಿ ಅದನ್ನ ಮೇಲ್ಗಡೆ ಮಣ್ಣಾಕ್ಬೇಕು. ನಂತರ ಎರಡನೇ ಆಯ್ಕೆ ಪ್ರತಿ ಗಿಡಕ್ಕೆ 1.3 kg ಏನಂತೆ ಯೂರಿಯಾ, ಮತ್ತೆ 2 kg ಸೂಪರ್ ಫಾಸ್ಫೇಟ್, ಮತ್ತೆ ಈ ಮುರಾಟಾ ಪೊಟಾಶ್ MOP ಅಂತ ಏನಂತೀವಿ, ಮುರಾಟಾ ಪೊಟಾಸ್ 2.5 kg ಪ್ರತಿ ಒಂದು ಗಿಡಕ್ಕೆ ವರ್ಷದ ಅರ್ಧ ಭಾಗವನ್ನ. ಅಂದ್ರೆ ಉದಾಹರಣೆಗೆ ನಾ ಯೂರಿಯಾ ಎಷ್ಟಂತ ಹೇಳಿದೆ, ಈಗ 1.5 kg ಅಂತ ಹೇಳಿದೆ, ಆಮೇಲೆ ಸೂಪರ್ ಫಾಸ್ಫೇಟ್ 2 kg ಅಂತ ಹೇಳಿದೆ, ಮತ್ತೆ ಮುರಾಟಾ ಪೊಟಾಸ್ 2.5 kg. ಈ ಪ್ರಮಾಣದಲ್ಲಿ ಅರ್ಧದಷ್ಟು 2 kg ಇದ್ರೆ 1 kg ಇವಾಗ, ಇನ್ನೊಂದು 1 kg ಆಮೇಲೆ ಹಿಂಗೆ. ಸೊ ಇಲ್ಲಿ ಪ್ರತಿ ಒಂದು ಗಿಡಕ್ಕೆ ವರ್ಷದ ಅರ್ಧ ಭಾಗದಲ್ಲಿ ಅರ್ಧ ಭಾಗನ ಮುಂಗಾರಿನಲ್ಲಿ ಕೊಡಬೇಕು. ಇನ್ನು ಉಳಿದ ಅರ್ಧ ಭಾಗವನ್ನ ಹಿಂಗಾರು ಮಳೆ ಶುರುವಾಗಬೇಕು, ಇನ್ನೇನು ಶುರುವಾಗ್ತದೆ ಹಿಂಗಾರು ಮಳೆ ಅನ್ನೋ ಟೈಮಲ್ಲಿ ಇನ್ನ ಅರ್ಧ ಭಾಗನ ಕೊಡಬೇಕು. 1 kg ಮುಂಗಾರು ಟೈಮಲ್ಲಿ, ಇನ್ನೊಂದು 1 kg ಹಿಂಗಾರು ಮಳೆ ಇನ್ನೇನು ಪ್ರಾರಂಭವಾಗ್ತದೆ ಆ ಹಂತದಲ್ಲಿ ಕೊಡಬೇಕು. ಸೊ ಈ ರೀತಿ ಗಿಡಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಕೊಡೋದ್ರಿಂದ ಸೊ ಗಿಡಗಳ ಬೆಳವಣಿಗೆ ಚೆನ್ನಾಗಾಗೋದ್ರ ಜೊತೆಗೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ. MOP ಕೊಡೋದ್ರಿಂದ ಏನಂತ ಅದ್ರಲ್ಲಿ ಪೊಟ್ಯಾಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ಒಂದು ರೆಸಿಸ್ಟೆನ್ಸ್ ಪವರ್ ಅಂದ್ರೆ ನಿರೋಧಕ ಶಕ್ತಿಯನ್ನ ಕೊಡ್ತವೆ. ಮತ್ತೆ ಇದಲ್ದೇನೆ ಈ ಮುಖ್ಯ ಪೋಷಕಾಂಶಗಳು ಆದ ಸಾರಜನಕ ರಂಜಕ ಪೊಟ್ಯಾಶ್ ಅದರ ಜೊತೆಗೇನೆ ಈ ಲಘು ಪೋಷಕಾಂಶಗಳಾದ ಬೋರಾಕ್ಸ್ ಬೋರಾನ್ ಅಂತ ಅಂತೀವಿ, ಅದನ್ನ ಪ್ರತಿ ಗಿಡಕ್ಕೆ 50 grams ಅಂತೆ ಪ್ರತಿ ವರ್ಷ ಕೊಡೋದ್ರಿಂದ ಈ ಕಾಯಿಯ ಮೇಲೆ ಬರುವ ಈ ಸೀಳುವಿಕೆ ಕಾಯಿಯನ್ನು ಸೀಳ್ತವಲ್ಲ ಇನ್ನೇನು ಅವು ನೀವೇನು ಹಾರ್ವೆಸ್ಟ್ ಮಾಡೋ ಟೈಮಿಗೆ ಕಾಯಿ ಸೀಳ್ತವಲ್ಲ ಸೊ ಈ ಸೀಳುವಿಕೆಯನ್ನು ನೀವು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸೊ ಅದೇ ರೀತಿ 1 kg ಜಿಪ್ಸಮ್ ಪ್ರತಿ ಒಂದು ಗಿಡಕ್ಕೆ ವರ್ಷಕ್ಕೆ 1 time ಕೊಡೋದ್ರಿಂದ ಈ ಗಿಡದ ಬೆಳವಣಿಗೆಯೂ ಸಹ ಚೆನ್ನಾಗಿ ಬರುವುದರಿಂದ ನುಸಿಯ ಬಾಧೆಯನ್ನು ನೀವು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಈ ಜಿಪ್ಸಮ್ ಕೊಡೋದ್ರಿಂದ ಬೇರುಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರ್ತದೆ. ಬೇರುಗಳ ಬೆಳವಣಿಗೆ ಚೆನ್ನಾಗಿದ್ರೆ ಗಿಡ ಚೆನ್ನಾಗಿ ಬೆಳೀತದೆ. ಚೆನ್ನಾಗಿ ಬೆಳೆದು ಅವಕ್ಕೆ ನೀವು ಈ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಕೊಡೋದ್ರಿಂದ ರೈಸ್ ನಿರೋಧಕ ಶಕ್ತಿನೂ ಕೂಡ ಚೆನ್ನಾಗಿ ಬರ್ತದೆ. ಸಾಮಾನ್ಯವಾಗಿ ಮಳೆಗಾಲ ಸಮಯದಲ್ಲಿ ಬಾಧೆ ಇರೋದಿಲ್ಲ. ಮಳೆಗಾಲ ಟೈಮಲ್ಲಿ ಏನಾದ್ರು ಬಾಧೆ ಇತ್ತು ಅಂತಂದ್ರೆ ನೀವು ಸಾಮಾನ್ಯವಾಗಿ ಈ ತೇವಾಂಶ ಹೆಚ್ಚಿರೋದ್ರಿಂದ ವಾತಾವರಣದಲ್ಲಿ ಶಿಲೀಂಧ್ರನಾಶಕ ಆದ ಈ ಹಿರ್ಸುಟೆಲ್ಲಾ ಥಾಮ್ಸನ್ ಅಂತ ಒಂದು ನುಸಿ ನಾಶಕ ಇದೆ ಶಿಲೀಂಧ್ರನಾಶಕ. ಸೊ ಅದನ್ನ ನೀವು ಸಿಂಪರಣೆ ಮಾಡಿ ಈ ಮೈಟ್ ನುಸಿಯನ್ನ ನಿಯಂತ್ರಣದಲ್ಲಿ ಇಡಬಹುದು. ಈ ನುಸಿ ಪೀಡೆ ನಿರ್ವಹಣೆಯಲ್ಲಿ ನಮ್ಮ ರೈತರಿಗೆ ಮತ್ತೆ ಏನೇನು ಸಲಹೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ರೈತರಿಗೆ ಒಂದು ಎರಡು ಮೂರು ಸಲಹೆಗಳನ್ನು ಕೊಡ್ತೀನಿ ಈ ನುಸಿ ಪೀಡೆಯನ್ನ ನಿಯಂತ್ರಣದಲ್ಲಿದ್ದಕ್ಕೆ. ಸೊ ಗಿಡದ ಸುತ್ತಲಿಗೂ ಸುಮಾರು ಈ ಹಸಿರು ಗೊಬ್ಬರದ ಸಲುವಾಗಿ ಅಲಸಂದೆ ಇರ್ಬೋದು, ಸೆಣಬು ಇರ್ಬೋದು, ಅಥವಾ ಇನ್ನು ಮುಂತಾದ ಈ ದ್ವಿದಳ ಧಾನ್ಯಗಳನ್ನ ಬೆಳೆದು 85 ದಿನ ಆದ ತಕ್ಷಣ ಸೊ ನೀವು ಅದನ್ನ ಅಲ್ಲಿ ಮಣ್ಣಿನಲ್ಲಿ ಸೇರಿಸಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಗಿಡಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನ ನೀವು ಒದಗಿಸಬಹುದು ಮತ್ತೆ ಗಿಡಕ್ಕೆ ಒಂದು ನಿರೋಧಕ ಶಕ್ತಿಯನ್ನು ಕೂಡ ಕೊಡಬಹುದು. ಸೊ ಆಮೇಲೆ ಅತಿ ಹೆಚ್ಚು ಬಾಧೆಗೊಳಗಾದಂತ ಕಾಯಿಗಳನ್ನ ನೀವು ಕೀಳುವುದರಿಂದ ತೋಟದಲ್ಲಿ ನುಸಿ ಹರಡುವಿಕೆಯನ್ನ ತಡೆಗಟ್ಟಬಹುದು. ಸೊ ನೀವು ಅತಿ ಹೆಚ್ಚು ಏನು ನುಸಿ ಬಾಧೆಗೊಳಗಾಗಿರ್ತಾವಲ್ಲ ಅಂತ ಕಾಯಿಗಳನ್ನ ಗಿಡದ ಕಾಯಿಗಳನ್ನ ಸಪರೇಟ್ ಆಗಿ ಕಿತ್ತುಬಿಟ್ಟು ಅವನ್ನ ನಾಶಪಡಿಸಬೇಕು. ಸೊ ಈ ರೀತಿ ಮಾಡಲಿಲ್ಲ ಅಂತಂದ್ರೆ ನೀವು ಮತ್ತೆ ನೀವು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಚಾನ್ಸ್ ಇರುತ್ತೆ. ಅದೇ ನುಸಿ ಬಾಧೆಗೊಳಗಾದಂತ ಕಾಯಿಗಳನ್ನು ನೀವು ತಗೊಂಡು ಮತ್ತೆ ಬೇರೆ ಪ್ರದೇಶ ಸಾಗಾಣಿಕೆ ಮಾಡಿದ್ರೆ ಮತ್ತೆ ಅಲ್ಲಿ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ನಂತರ ಈ ನುಸಿ ಬಾಧೆಯನ್ನು ನೋಡಿಕೊಂಡು ಅಂದ್ರೆ ನುಸಿ ಬಾಧೆ ಹೆಂಗಿರ್ತದೆ, ಎಷ್ಟು ಪ್ರಮಾಣದ ಇರ್ತದೆ ಅದು ನೋಡಿಕೊಂಡು, ಸೊ ವರ್ಷದಲ್ಲಿ ಕನಿಷ್ಠ 3 ಬಾರಿ ಅಂದ್ರೆ ಏಪ್ರಿಲ್, ಮೇ, ಅಕ್ಟೋಬರ್, ನವೆಂಬರ್ ಮತ್ತೆ ಡಿಸೆಂಬರ್, ಜನವರಿ, ಸೊ ಈ 3 ಟೈಮ್ನಲ್ಲಿ ನೀರಿನಲ್ಲಿ ಕರಗುವ ಈ ಗಂಧಕ ಸುಮಾರು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ನೀರಿನಲ್ಲಿ ಕರಗುವ ಗಂಧಕವನ್ನ ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನ ಗೊಂಚಲಿಗೆ ಸಿಂಪರಣೆ ಮಾಡಬೇಕು. ಸೊ ಅಥವಾ ಇದು ಇಲ್ಲ ಅಂತ ಅಂದ್ರೆ ನಿಮ್ಗೆ ನೀಮಾಜಲ್ ಅಂತ ಸಿಗುತ್ತೆ, ಇದು ಕಮರ್ಷಿಯಲ್ ಆಗಿ ಸಿಗ್ತದೆ ಮಾರುಕಟ್ಟೆಯಲ್ಲಿ. ಇದು ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಂತೆ ನೀಮಾಜಲ್ ಇರ್ಬೋದು ಅಥವಾ ಎಕೋನಿಮ್ ಪ್ಲಸ್ ಅಂತ ಬರುತ್ತೆ, ಅದಾದ್ರೆ ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್. ಸೊ ಅನುಕ್ರಮವಾಗಿ ಸಮ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಗಿಡಗಳಿಗೆ ಕೊಡಬೇಕು. ಸೊ ನಂತರ ನನ್ನ ಕೊನೆಯ ಒಂದು ಸಲಹೆ ಅಂತ ಅಂದ್ರೆ ಈ ನುಸಿ ಪೀಡೆ ಬಗ್ಗೆ, ಮುಖ್ಯವಾಗಿ ಒಂದು ಪ್ರದೇಶದ ರೈತರು ಒಂದು ಪ್ರದೇಶದಲ್ಲಿ ನುಸಿ ಪೀಡೆ ಒಳಗಾಗೈತೆ ಅಂತಂದ್ರೆ ಸುತ್ತಮುತ್ತಲ ಎಲ್ಲಾ ರೈತರು ಸಾಮೂಹಿಕವಾಗಿ ಈ ನುಸಿಯ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಕ್ರಮವನ್ನು ತೆಗೆದುಕೋಬೇಕು. ಯಾಕಂದ್ರೆ ನೀವು ಈಗ ಒಂದು ಏರಿಯಾದಲ್ಲಿ ಒಂದು ಪ್ಲಾಟಿಗೆ ಬಂದಿರುತ್ತೆ, ಸುತ್ತಲಿಗೂ ಎಲ್ಲಾ ಪ್ಲಾಟಿಗೂ ಬಂದಿರುತ್ತೆ, ಅದು ಯಾರೋ ಒಬ್ರು ನಿರ್ವಹಣೆ ಮಾಡ್ತಾರೆ, ಪಕ್ಕದವ್ರು ಮಾಡಲ್ಲ ಅಂತ ಅಂದ್ರೆ ಮತ್ತೆ ಅದು ಮುಂದಿನ ದಿನಗಳಲ್ಲಿ ಅವ್ರ ಪ್ಲಾಟಿಗೂ ಬರೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ನೀವು ಕಂಪ್ಲೀಟ್ ಅದನ್ನು ನಿರ್ವಹಣೆ ನಿಯಂತ್ರಣದಲ್ಲಿ ಇಡಬೇಕು ಅಂತಂದ್ರೆ ಸಾಮೂಹಿಕವಾಗಿ ಒಂದು ಪ್ರದೇಶದ ಎಲ್ಲಾ ತೆಂಗು ಬೆಳೆಗಾರರು ಅದನ್ನ ನುಸಿಯ ನಿರ್ವಹಣೆ ಮಾಡಲಿಕ್ಕೆ ಸಾಮೂಹಿಕವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ತೆಂಗು ಒಂದು ಮುಖ್ಯವಾದ ತೋಟಗಾರಿಕೆ ಬೆಳೆ, ಅದರಲ್ಲಿ ಯಾವುದೇ ಬೆಳೆ ಇಳುವರಿಯಲ್ಲಿ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಒಂದು ಅದಕ್ಕೆ ಬಾಧಿಸ್ತಕ್ಕಂತ ರೋಗ ಕೀಟಗಳಿರ್ಬೋದು ಮತ್ತೆ ಒಂದು ಬೇಸಾಯ ಕ್ರಮಗಳನ್ನು ಸರಿಯಾಗಿ ಪಾಲಿಸಬೇಕು ಅಂತ ಹೇಳಿದ್ರೆ, ಈ ರೀತಿ ಒಂದು ನುಸಿ ಪೀಡೆಯನ್ನ ನಿರ್ವಹಣೆ ಮಾಡೋದ್ರಿಂದ ನಾವು ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ತಾವು ಹೇಳಿದ್ರಿ ಈ ನುಸಿ ಪೀಡೆ ನಿರ್ವಹಣೆ ಬಗ್ಗೆ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತೆಂಗಿನಲ್ಲಿ ನುಸಿ ಪೀಡೆ ನಿರ್ವಹಣೆ ಕುರಿತು ಹಿರಿಯೂರು ಬಬ್ಬರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗಣೇಶ್ ಹಾಲಿಕಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಇದು ಕಂದಾಯ ಇಲಾಖೆಯ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟಿನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು ಡಿಸೆಂಬರ್ 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಇನ್ನು ಮುಂದೆ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗ ಕುರಿತು ಹಿರಿಯೂರು ಬಬ್ಬರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಯು ದಿವ್ಯ ಜ್ಯೋತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಯು ದಿವ್ಯ ಜ್ಯೋತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಉಪಯೋಗ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಮೇಡಮ್, ಇವತ್ತು ನಾವು ಈ ಕೃಷಿ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಮೊದಲಿಗೆ ಈ ಜೈವಿಕ ಗೊಬ್ಬರ ಅಂದ್ರೆ ಏನ್ ಮೇಡಮ್? ಜೈವಿಕ ಗೊಬ್ಬರ ಅಂತ ಅಂದ್ರೆ ನಮ್ಮಲ್ಲೇ ಸಿಗುವಂತ ಅಂದ್ರೆ ಮಣ್ಣಿನಲ್ಲಿರುವಂತ ಸೂಕ್ಷ್ಮಾಣುಜೀವಿ, ಅಂದ್ರೆ ಕಣ್ಣಿಗೆ ಕಾಣಲ್ಲ ಸೂಕ್ಷ್ಮಾಣುಜೀವಿಗಳು, ಆ ಸೂಕ್ಷ್ಮಾಣುಜೀವಿಗಳನ್ನ ಬಳಸಿಕೊಂಡು ಅದನ್ನ ಗೊಬ್ಬರ ರೀತಿಯಲ್ಲಿ ಮಾಡಿ ನಾವು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ಅಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ. ಇದೇ ಜೈವಿಕ ಗೊಬ್ಬರ. ಈಗ ಸೂಕ್ಷ್ಮಾಣುಜೀವಿಗಳನ್ನ ಗೊಬ್ಬರದಲ್ಲಿ ಉಪಯೋಗಿಸಬೇಕಂದ್ರೆ ಯಾವ ತರ ಗೊಬ್ಬರದಲ್ಲಿ ಉಪಯೋಗಿಸಬೇಕು? ಸೂಕ್ಷ್ಮಾಣುಜೀವಿಗಳನ್ನ ನೀವು ಬೀಜೋಪಚಾರದ ಮುಖಾಂತರ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಮುಖಾಂತರ, ಇಲ್ಲ ಅಂತ ಅಂದ್ರೆ ನೀವು ತೋಟಗಾರಿಕೆ ಬೆಳೆಗಳಿಗೆ ನೀವು ಪಾತಿ ಮುಖಾಂತರ ಹಾಕ್ಬಹುದು. ಆ ಪಾತಿ ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು? ಮಲ್ಚಿಂಗ್ ಅಂದ್ರೆ ಒದಿಕೆ ಹಾಕ್ಬೇಕು. ಅವಾಗ ಏನಾಗುತ್ತೆ, ಈ ಸೂಕ್ಷ್ಮಾಣುಜೀವಿಗಳು ಸತ್ತೋಗಲ್ಲ. ಅದೇನಾಗಿರುತ್ತೆ ಬಿಸಿಲಿಗೆ ಆ ಇದು ವಾತಾವರಣಕ್ಕೆ, ಮತ್ತೆ ಅದಕ್ಕೆ ನಮ್ಗೆ ಆಹಾರ ಸಿಕ್ಕದಂಗ ಆಗುತ್ತೆ. ನೀವೇನು ಒದಕ್ಕೆ ಹಾಕಿರ್ತಿರಲ್ಲ ಆ ಒದಕ್ಕೆನೆ ಆಹಾರವಾಗಿ ತಗೊಂಡು ಅವು ಇನ್ನ ವೃದ್ಧಿ ಆಗ್ತಾ ಹೋಗುತ್ತವೆ. ಯಾವ ತರ ಸೂಕ್ಷ್ಮಾಣುಜೀವಿಗಳನ್ನ ನಾವು ಕಾಣಬಹುದು? ನಮ್ಗೆ ಬೇಕಾದಷ್ಟು ತರ ಸೂಕ್ಷ್ಮಾಣುಜೀವಿಗಳಿದೆ. ಅದ್ರ ಪ್ರಮುಖವಾಗಿ ನಮ್ಗೆ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳಿವೆ, ರಂಜಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳಿವೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ರೋಗ ಕೀಟಗಳನ್ನು ಹತೋಟಿ ಮಾಡುವಂತ ಸೂಕ್ಷ್ಮಾಣುಜೀವಿಗಳಿವೆ. ಎಷ್ಟು ವಿಧಾನಗಳಾಗಿ ವಿಂಗಡಿಸಬಹುದು ಮೇಡಮ್? ನಾವು ಮೂರು ರೀತಿಯ ವಿಧಾನಗಳು, ಅದೇ ಹೇಳಿದ್ನಲ್ಲ ಸಾರಜನಕ. ಈ ಸಾರಜನಕ ಸ್ಥಿರೀಕರಿಸುವುದರಲ್ಲಿ ನಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ರೈಸೋಬಿಯಂ, ಅಸ್ಟ್ರೋಬ್ಯಾಕ್ಟರ್, ಅಜೋಸ್ಪಿರಿಲಮ್, ಅದೇ ರೀತಿ ಅಜೋಲಾ, ಇವು ಸಾರಜನಕ. ಅಂದ್ರೆ ಏನ್ ನೈಟ್ರೋಜನ್ ಅಂತೀವಿ ನಾವು ಇದನ್ನ ಸಾರಜನಕ ಅಂದ್ರೆ, ಅಂದ್ರೆ ಯೂರಿಯಾ. ಯೂರಿಯಾ ಮುಖಾಂತರ ನಾವೇನ್ ಗಿಡಗಳಿಗೆ ಕೊಡ್ತೀವಲ್ಲ ಅದನ್ನೇ ಈ ಸೂಕ್ಷ್ಮಾಣುಜೀವಿಗಳು ಮುಖಾಂತರ, ಇವೆಲ್ಲ ಸೂಕ್ಷ್ಮಾಣುಜೀವಿಗಳು ಇದೆಯೇ ಯೂರಿಯಾ ಏನ್ ಕೊಡುತ್ತಲ್ಲ ಭೂಮಿಗೆ, ಅದೇ ರೀತಿ ಈ ಸೂಕ್ಷ್ಮಾಣುಜೀವಿಗಳನ್ನ ಬಳಸ್ಕೊಂಡು ನಾವು ಯೂರಿಯಾ ಆಲ್ಟರ್ನೇಟ್ ಆಗಿ ಉಪಯೋಗಿಸ್ಕೋಬಹುದು. ಅದೇ ರೀತಿ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು, ಅದರಲ್ಲಿ ಸೂಡೋಮೋನಾಸ್, ಬೆಸಿಲಸ್, ಪ್ಯಾಲಿಮಿಕ್ಸ್, ಅಜೋಸ್ಪೈರಿಲಮ್, ಅಜೋಸ್ಪೈರಿಲಮ್ ನೈಸರ್ ಅಂತೇಳಿ ಪ್ರಮುಖವಾಗಿ ಸಿಗ್ತಾವ ನಮಗೆ. ಇವು ಏನ್ ಮಾಡ್ತವೆ ನಮಗೆ, ಈ ಸೂಡೋಮೋನಸ್ ಏನ್ ಫ್ಲೋರೋಸಿನ್ಸ್ ಅಂತೀವಲ್ಲ ನಾವು, ಇದನ್ನ ರೋಗ ನಿರೋಧಕ ರೋಗ ಇದ್ರೆಲ್ಲ ಯೂಸ್ ಮಾಡ್ಕೋಬಹುದು ನಾವು. ಅದೇ ರೀತಿ ಫರ್ಟಿಲೈಸರ್ ಏನ್ ಗೊಬ್ಬರದು ಜೈವಿಕ ಗೊಬ್ಬರವಾಗಿ ಬೆಳೆಸಬಹುದು. ರೈಸೋಬಿಯಂ ಏನ್ ಕೆಲಸ ಮಾಡುತ್ತೆ ಮೇಡಮ್? ಈ ರೈಸೋಬಿಯಂ ಏನಿದೆಯಲ್ಲ ಇದು ಗಿಡಗಳಲ್ಲಿ ಇದ್ ನೋಡಿರ್ಬೋದು, ಶೇಂಗಾದಲ್ಲಿ ನೀವು ಶೇಂಗಾ ಕಿತ್ತಾಗ ಗಿಡದಲ್ಲಿ ನಾಡ್ಯೂಲ್ಸ್ ಅಂತ ಏನಿರುತ್ತೆ, ಗಂಟುಗಳು, ಆ ನಾಡ್ಯೂಲ್ಸ್ ಅಲ್ಲಿ ಇದು ಇರುತ್ತೆ, ಈ ರೈಸೋಬಿಯಂ ಇರುತ್ತೆ. ಅದು ಏನ್ ಮಾಡುತ್ತೆ ಅಂತ ಅಂದ್ರೆ ಮಣ್ಣಿನಲ್ಲಿ ಇರುವ ರಂಜಕ ಇರುತ್ತಲ್ಲ ಅದನ್ನ ತಗೊಂಡು ಬೇರೆ ಅಂದ್ರೆ ಅಲ್ಲಿರುವಂತ ಏನ್ ಯೂರಿಯಾ ಇರುತ್ತಲ್ಲ ಭೂ ವಾತಾವರಣದಲ್ಲಿ ಇರುತ್ತಲ್ಲ ಅದನ್ನ ಸ್ಥಿರೀಕರಿಸಿ ಗಿಡಗಳಿಗೆ ಕೊಡ್ತಾರೆ. ಅದೇ ರೀತಿ ನಾವು ಇದನ್ನ ಏನ್ ಆಲ್ಟರ್ನೇಟ್ ಆಗಿ ನಾವು ಯೂಸ್ ಮಾಡೋದ್ರಿಂದ ಗಿಡಗಳಿಗೆ ಅವಾಗ ಅಲ್ಲಿ ಇರೋದು ಸ್ವಲ್ಪ ಪ್ರಮಾಣ ಇರುತ್ತೆ, ಇದನ್ನ ನಾವು ಹಾಕೋದ್ರಿಂದ ಮತ್ತೆ ಅದರಲ್ಲಿರೋ ಪ್ರಮಾಣ ಜಾಸ್ತಿ ಆಗಿ ಇನ್ನ ನಮಗೆ ಏನ್ 20-25% ಏನ್ ಯೂರಿಯಾ ಯೂಸ್ ಮಾಡ್ತೀವಲ್ಲ ಅದು ಕಡಿಮೆ ಆಗುತ್ತೆ. ಆಗ ಕಡಿಮೆ ಆಗೋದ್ರಿಂದ ನಾವು ನೆಕ್ಸ್ಟ್ ಯೂಸ್ ಮಾಡೋದು ಏನ್ ಗೊಬ್ಬರ ಯೂಸ್ ಮಾಡ್ತೀವಲ್ಲ ರಾಸಾಯನಿಕ ಗೊಬ್ಬರಗಳ ವರ್ಗೂ ಹೋಗ್ಬೋದು. ನೀವು ಇಲ್ಲಿಂದ 5-10 gram ವರ್ಗೂ ಟ್ರೈಕೋಡರ್ಮಾ ತಪ್ಪಿರ ಈ ರೈಸೋಬಿಯಂನ ಯೂಸ್ ಮಾಡಿಕೊಂಡು ನೀವು ಬೀಜೋಪಚಾರ ಮಾಡಬಹುದು. ಅದೇ ರೀತಿ ನೀವು ನೇರವಾಗಿ ಮಣ್ಣಿಗೆ ಹಾಕೋದ್ರಿಂದ ಅಂತ ಅಂದ್ರೆ ಈ 4 kg ಏನ್ ಟ್ರೈಕೋಡರ್ಮಾ ಸಿಗುತ್ತೆ, ತಪ್ಪಿರ ನಿಮಗೆ ರೈಸೋಬಿಯಂ ಸಿಗುತ್ತೆ, ತಪ್ಪಿರ ನಿಮಗೆ ಸೂಡೋಮೋನಸ್, ಬೆಸಿಲಸ್, ಇವನ್ನ 4 kg ನೀವು ಈ ಜೈವಿಕ ಗೊಬ್ಬರನ ತಗೊಂಡು 40 kg ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ನೀವು ಒಂದಿನ ಬಿಟ್ಟು ಬೇಕಾರ ಹಾಕ್ಬೋದು, ಇಲ್ಲ ನಮಗೆ ಇವಾಗ ಟೈಮ್ ಇಲ್ಲ ಇವಾಗ ತಂದ್ಬಿಟ್ಟಿದೀವಿ ಹಾಕ್ತಿವಿ ಅಂತಂದ್ರೆ ಹಾಕ್ಬೋದು. ಆದ್ರೆ ನಾವು ಏನ್ ಹೇಳ್ತಿದೀವಿ ಅಂತ ಅಂದ್ರೆ ಕಾಂಪೋಸ್ಟ್ ಮಾಡ್ಕೊಳ್ರಿ. ಇವಾಗ ಕಾಂಪೋಸ್ಟ್ ಅಂತ ಅಂದ್ರೆ ನೀವೇನ್ ಇವಾಗ ತಂದಿರ್ತಿರಲ್ಲ 4 kg ಟ್ರೈಕೋಡರ್ಮಾ, ಸೂಡೋಮೋನಸ್, ಈ ಜೈವಿಕ ಗೊಬ್ಬರಗಳನ್ನ ಈ 40 kg ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ನಿಮ್ಗೆ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೇನ್ ಮಾಡಿ ಇದನ್ ಮುಚ್ಚಿ ಗರಿನ ಗರಿ ಮುಚ್ಚಿ ಇಲ್ಲಾಂದ್ರೆ ಏನನ್ನ ಎಲೆಗಳು ಸಿಗುತ್ತಲ್ಲ ಎಲೆಗಳು ಮುಚ್ಚಿ ಅಲ್ಲಿ ಕಾಂಪೋಸ್ಟ್ ಆಗುತ್ತೆ, ಅಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಜೈವಿಕ ಗೊಬ್ಬರ. ಅವಾಗ ಏನಾಗುತ್ತೆ ನಿಮಗೆ ಇನ್ನ ಚೆನ್ನಾಗೆ ಪೋಷಕಾಂಶಗಳು ಸಿಗುತ್ತೆ. ಅವಾಗ ಅದೇ ನಾವು ತಕ್ಷಣಕ್ಕೆ ಹೋಗಿ ಹಾಕೋದ್ರಿಂದ ಅಲ್ಲೂ ಒಂದ್ ಸ್ವಲ್ಪ ಅವು ಅಡ್ಜಸ್ಟ್ ಆಗ್ಬೇಕು, ಇವಾಗ ನಾವೇ ಹೊಸ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳ್ತೀವಿ. ಅದೇ ರೀತಿ ಅವು ಜೈವಿಕ ಗೊಬ್ಬರಗಳ ಏನಿರುತ್ತೆ ಸೂಕ್ಷ್ಮಾಣುಜೀವಿಗಳು ಅಡ್ಜಸ್ಟ್ ಆಗ್ಬೇಕು. ಇಲ್ಲೇ ನಮ್ಗೆ ಜಾಸ್ತಿ ಆದಾಗ ಅದು ಫುಡ್ ಚೆನ್ನಾಗಿ ಸಿಕ್ಕಿದಾಗ ಇಲ್ಲಿ ವೃದ್ಧಿ ಆಗ್ಬಿಟ್ಟು ನಮಗೆ ತಕ್ಷಣ ಹೋಗಿ ಇದು ಹೊಲದಲ್ಲಿ ಹಾಕಿದಾಗ ಅವು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾವ. ಅದೇ ರೀತಿ ಸಸ್ಯದ ಬೇರುಗಳಿಗೆ ನಿಮ್ಗೆ 5-10 gram ಇವಾಗ ನೋಡಿ ನೋಡ್ತಿದ್ದೀರಾ ಈರುಳ್ಳಿ ಕೊಳೆ ರೋಗ, ಯಾರ ರೈತರು ಸಮೇತನು ನಿಮಗೆ ಬೇರೆ ಅದೇನು ಸಸಿ ಮಡಿ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ನಾವು ಯಾವುದೇ ರೀತಿ ಉಪಚಾರ ಮಾಡಲ್ಲ. ನಾಟಿ ಮಾಡ್ಬೇಕಾದ್ರೆ ಮುಂಚೆ 5-10 ಗ್ರಾಮ್ ಅದನ್ನೇನ್ ಮಾಡ್ಬೇಕು, ಸ್ಲರಿ ಟೈಪ್ 5-10 ಗ್ರಾಮ್ನ ನೀವು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದನ್ನೇನ್ ನಾಟಿ ಮಾಡೋದೇನ್ ಗಿಡಗಳು ಇರ್ತಾವಲ್ಲ ಅಲ್ಲಿ ಎದ್ಬೇಕು. ಎದ್ಬಿಟ್ಟು ನೀವು ಆ ನಾಟಿ ಮಾಡೋದು ಇನ್ನೇನ್ ಮಾಡ್ತೀವಿ ಅನ್ಬೇಕಾರೆ 1-10 ನಿಮಿಷ ಮಾಡಿ ಎದ್ದಿ ನೀವು ನಾಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಬೇರುಗಳಿಗೆ ಶಕ್ತಿ ಸಿಗುತ್ತೆ, ಗೊಬ್ಬರ ಆಗಿ ಸಿಗುತ್ತೆ ನಿಮಗೆ ಶಕ್ತಿ. ಅದೇ ರೀತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಗಿಡಗಳಿಗೆ. ಅಲ್ಲಿ ನಿಮಗೆ ಗೊಬ್ಬರದ ಪ್ರಮಾಣ, ಏನ್ ಫರ್ಟಿಲೈಸರ್ ಅಪ್ಲೈ ಮಾಡ್ತಿರಲ್ಲ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ. ಈ ತರ ಈ ಜೈವಿಕ ಗೊಬ್ಬರ ಉಪಯೋಗಿಸೋದ್ರಿಂದ ಏನೇನು ಉಪಯೋಗಗಳಾಗ್ತಾವ ಅಂತ ಹೇಳ್ತೀರಾ? ಹೇಳಿದ್ನಲ್ಲ, 20-25 ನಾವು ಹೆಚ್ಚಿನ ಇಳುವರಿ ಪಡಿಬಹುದು ಇಲ್ಲಿ ಗಿಡಗಳಿಗೆ. ಅದೇ ರೀತಿ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಈ ಬೆಳವಣಿಗೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಮಗೇನು ಫೋಟೋಸಿಂಥೆಸಿಸ್ ಆಕ್ಟಿವಿಟಿ ಅಂತೀವಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ, ಅಲ್ಲಿ ಜಾಸ್ತಿ ಆಗಿ ನಮ್ಗೆ ಹೂವ ಬಿಡೋದ್ ಜಾಸ್ತಿ ಆಗುತ್ತೆ. ಹೂವ ಬಿಡೋದು ಮತ್ತೆ ಫಸಲು ಅಲ್ಲಿ ಯೂಸ್ ಮಾಡ್ಕೋಬಹುದು. ಬೀಜಗಳಿಗೂ ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಇದನ್ನ ಯಾವ ರೀತಿ ತಯಾರ್ ಮಾಡ್ಕೋಬೇಕಾಗತ್ತೆ? ಬೀಜೋಪಚಾರ ಮಾಡ್ಬೇಕಾದ್ರೆ ನಮ್ಗೆ ಅಂಟು ದ್ರಾವಣ ಬೇಕು. ಇವಾಗ ಅಂಟು ದ್ರಾವಣ ಆಗ್ಲಿಲ್ಲ ಅಂದ್ರೂ ನೀವ್ ಏನ್ ಮಾಡ್ಬೇಕು, ಮೊದಲಿಗೆ ಬೀಜನ ಈ ನೆರಳಿನಲ್ಲಿ, ಏನು ಹೊಲದಲ್ಲಿ ಮರದಡಿ ಇರುತ್ತಲ್ಲ ಆ ಮರದಡಿಯಲ್ಲಿ ಚೀಲ ಹಾಸ್ಕೊಳ್ರಿ, ಬೀಜನ ಹಾಕ್ತಿವಿ. 1 ಎಕರೆಗೆ ನಿಮಗೆ ಎಷ್ಟು ಬೀಜ ಬೇಕೋ ಅಷ್ಟು ಬೀಜನ ಹಾಕ್ರಿ. ಬೀಜ ಹಾಕ್ಬಿಟ್ಟು ನೀರು ಸಿಮಿಕ್ಸ್ಬಹುದು. ನೀರು ಸಿಮಿಕ್ಸಿ ನಿಮಗೆ ಅದು ಎಷ್ಟು ಕ್ವಾಂಟಿಟಿ ಇರುತ್ತಲ್ಲ, 1 ಎಕರೆಗೆ ನಮಗೆ 160 ಗ್ರಾಮ್ ಬೇಕು ಟ್ರೈಕೋಡರ್ಮ. ಆ 150 ಗ್ರಾಮ್ ಹಾಕೊಂಡ್ಬಿಟ್ಟು ಸಿಂಪಡಣೆ ನೀರು ಹಾಕಿ ಸಿಮಿಕ್ಸ್ಬಹುದು. ಅದು ಒಂದ್ ರೀತಿ ವಿಧಾನ ಇದೆ. ಅದೇ ರೀತಿ ನೀವು ಅಂಟು ದ್ರಾವಣ, ಇವಾಗ ಒಂದೊಂದು ಬೀಜ ಕಂಟಲ್ಲ ಇವು ಗೊಬ್ಬರಗಳು, ಆ ಅಂಟಲಿಲ್ದಾಗ ಏನ್ ಮಾಡ್ಬೇಕು, ಅಂಟು ದ್ರಾವಣ ಮಾಡ್ಕೋಬೇಕು. ಅಂಟು ದ್ರಾವಣ ಅಂತಂದ್ರೆ ನಿಮಗೆ 100 ಗ್ರಾಮ್ ಬೆಲ್ಲನ 1 ಲೀಟರ್ ನೀರಲ್ಲಿ ಕರ್ಗಿಸ್ಕೋಬೇಕು. ಚೆನ್ನಾಗಿ ಹೆಂಗೆ ಪಾಕ ಮಾಡ್ಕೊಂತೀವಲ್ಲ ಆ ರೀತಿ ಪಾಕ ಮಾಡಿಕೊಂಡು ಆ ಪಾಕನ ಬೀಜಗಳಿಗೆ ಸಿಮುಕ್ಸ್ಬೇಕು. ಸಿಮುಕ್ಸಿದಾದ್ಮೇಲೆ, ಇಲ್ಲಾಂದ್ರೆ ಬೀಜಕ್ಕೆ ಸಿಮ್ಸಕ್ ಆಗ್ಲಿಲ್ಲ ಅಂದ್ರೆ ಆ ಪಾಕದೊಳಗಡೆ ನಾವು ಇದೇನು ಟ್ರೈಕೋಡರ್ಮ ಈ ಗೊಬ್ಬರ ಇರುತ್ತಲ್ಲ ಈ ಗೊಬ್ಬರನ ಹಾಕೊಂಡು ಎಷ್ಟು ಕ್ವಾಂಟಿಟಿ ಬೇಕೋ ಆ ಗೊಬ್ಬರನ ಇದ್ರಲ್ಲಿ ಹಾಕೊಂಡು ಆ ಗೊಬ್ಬರನ ಬೀಜಗಳಿಗೆ ಸಿಂಪಡಣೆ ಮಾಡಬಹುದು, ಯೂಸ್ ಮಾಡ್ಕೋಬಹುದು. ಮತ್ತೆ ಇದನ್ನ ಉಪಯೋಗಿಸ್ಕೋಬೇಕಾದ್ರೆ ಏನಾದ್ರೂ ಮುನ್ನೆಚ್ಚರಿಕೆ ಕ್ರಮಗಳ ಅನುಸರಿಸಬೇಕಾಗುತ್ತೆ? ಇದನ್ನೇನ್ ಮಾಡ್ಬೇಕು, ಜಾಸ್ತಿ ಬೀಜಗಳನ್ನ ಮಿಕ್ಸ್ ಮಾಡ್ಕೋಬಾರ್ದು ಅಂದ್ರೆ ಅದ್ ನೆನಿಬಾರ್ದು ಅಂದ್ರೆ ಅದ್ರ ಮೇಲಿರೋ ಲೇಯರ್ ಹೋಗ್ಬಿಡುತ್ತೆ. ನಿಮಗೆ ಬೀಜದ ಮೊಳಕೆದ ಏನ್ ಬರುತ್ತಲ್ಲ ಅದ್ರ ಲೇಯರ್ ಹೋಗುತ್ತೆ. ಹಾಗಾಗಿ ಗೋಣಿಚೀಲನ ಯೂಸ್ ಮಾಡ್ಕೊಳ್ರಿ ಕೆಳಗಡೆ. ಅದೇ ರೀತಿ ಸುಮ್ನೆ ಜಸ್ಟ್ ಹಿಂಗೆ ಕೈಯಲ್ಲಿ ಹಿಂಗೆ ಅರಡ್ರಿ, ಜಾಸ್ತಿ ಏನು ಚಲ್ಕೆ ಗಿಲ್ಕೆ ಅಂತವೇನು ತಗೊಳಕ್ ಹೋಗ್ಬಾರ್ದು. ಕೈಯಲ್ಲೇ ಜಸ್ಟ್ ನೀವು ಮಿಕ್ಸ್ ಮಾಡ್ಕೊಳ್ರಿ, ಆದ್ರಿಂದ ಅವಾಗ ಮೊಳಕೆದ ಏನು ಪದ್ರು ಇರುತ್ತಲ್ಲ ಅದು ಅಳಿಸೋಗಲ್ಲ. ಅದೇ ರೀತಿ ಯಾವುದೇ ಕಾರಣಕ್ಕೂ ಇದನ್ನ ಮಾಡ್ಬೇಕಾದ್ರೆ ನೆರಳಿನಲ್ಲೇನೆ ಮಾಡಿ. ಅವಾಗ ಏನಾಗುತ್ತೆ, ಸೂರ್ಯನ ಕಿರಣ ಏನಿರುತ್ತಲ್ಲ ಅವಾಗ ಸೂಕ್ಷ್ಮಾಣುಜೀವಿಗಳು ಸತ್ತೋಗೋ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ರಾಸಾಯನಿಕ ಗೊಬ್ಬರ ಸಾಕಷ್ಟು ಜನ ಬಳಸ್ತಾರೆ ಮೇಡಮ್, ಈ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ ಅಂತ ಹೇಳ್ತೀರಾ? ಈ ರಾಸಾಯನಿಕ ಗೊತ್ತಿರೋ ರೀತಿನ ಇವಾಗ ನೋಡಿ, ಹೊಸ ರೋಗ ಬಂತು ನಮಗೆ, ನಮ್ಮ ಇಮ್ಯೂನ್ ಸಿಸ್ಟಮೇ ಇಲ್ಲ ನಮಗೆ. ಇಮ್ಯುನಿಟಿ ಏನ್ ಇರ್ತೀವಿ ಅಂತೀವಲ್ಲ, ಆ ಇಮ್ಯುನಿಟಿ ಸಿಸ್ಟಮೇ ಕಡಿಮೆ ಆಗ್ತಾ ಹೋಗಿದೆ. ನಮ್ಮ ಆ ಏಜ್ ಕಡಿಮೆ ಆಗ್ತಿದೆ ವಯಸ್ಸು. ಆಗಿನ ಕಾಲದಲ್ಲಿ 100 ವರ್ಷಗಳ ಗಟ್ಟಲೆ ಇದ್ ಮಾಡೋರು, ಇವಾಗ ನಮ್ಮ ಏಜ್ ಮಿನಿಮಮ್ ಏಜೇನೆ 50 ವರ್ಷ ಆಗಿದೆ, 50-60 ವರ್ಷ ಆಗಿದೆ. ಅದೇ ರೀತಿ ಎಲ್ಲಾ ರೀತಿ ಕಾಯಿಲೆಗಳು, ಕ್ಯಾನ್ಸರ್ ಅವಾಗ ಏನು ಕೇಳ್ತಾ ಇರಲಿಲ್ಲ, ಇವಾಗ ಎಲ್ಲವ ಕಾಮನ್ ಆಗ್ಬಿಟ್ಟಿದೆ. ಅದು ಕ್ಯಾನ್ಸರ್ ಆಗ್ಲಿ ಎಲ್ಲಾ ರೀತಿಯನ್ನು ನಮ್ಗೆ ಇದಾಗ್ತಿದೆ. ಯಾವುದೇ ರೀತಿ ತಡ್ಕೊಳ್ಳೋ ಶಕ್ತಿ ಇಲ್ದಂಗ ಆಗ್ಬಿಟ್ಟಿದೆ ಈ ರಾಸಾಯನಿಕ ಯೂಸ್ ಮಾಡೋದ್ರಿಂದ. ಅದೇ ರೀತಿ ಮಣ್ಣಿನ ಫಲವತ್ತತೆನೂ ಅಷ್ಟೇ, ಇವಾಗ ಗೊಬ್ಬರ ಹಾಕಿದ್ರೆ ಅಷ್ಟೇ ನಮಗೆ ಬರೋದು ಬೆಳೆ, ಇಲ್ಲ ಅಂದ್ರೆ ಬೆಳೆ ಇಲ್ಲ ಅನ್ನೋ ರೀತಿಲಿ ರೈತರದ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಇವಾಗ ಹಾಕಿದ್ರೆ ಅಷ್ಟೇ ನಮಗ್ ಸಿಗೋದು, ಇನ್ ಸಿಗಲ್ಲ ಇಲ್ಲ ಅಂದ್ರೆ ಅನ್ನೋ ಮೈಂಡ್ ಸೆಟ್ ಇದೆ. ಆ ಮೈಂಡ್ ಸೆಟ್ ನ ಹೋಗಿಸ್ಕೋಬೇಕು. ಅವಾಗ ಏನಾಗುತ್ತೆ, ಮುಂದಿನ ಪೀಳಿಗೆಗೆ, ಅವ್ರ ಜನರೇಷನ್ ಅಲ್ದಲೆ ನೆಕ್ಸ್ಟ್ ಜನರೇಷನ್ಗೂ ಉಪಯೋಗ ಆಗುತ್ತೆ ಆ ಮಣ್ಣಿನಿಂದ. ಇಲ್ಲ ಅಂದ್ರೆ ನಮ್ಗೆ ಇನ್ನೊಂದ್ 2 ವರ್ಷ ಹೋದ್ವಿ ಅಂದ್ರೆ ಆ ಭೂಮಿಲಿ ಯಾವುದೇ ರೀತಿ ಪೋಷಕಾಂಶಗಳು ಇರಲ್ಲ. ನೆಕ್ಸ್ಟ್ ನೀವು ಏನ್ ಹಾಕಿದ್ರು ಭೂಮಿ ಸತ್ತೋಗ್ಬಿಟ್ಟಿರುತ್ತೆ, ಅದ್ರಲ್ಲಿರೋ ಸೂಕ್ಷ್ಮಾಣು ಜೀವಾಣುಗಳದು ಎಲ್ಲಾ ರೀತಿನೂ ಸತ್ತೋಗ್ತಾ ಹೋಗುತ್ತೆ. ಇಷ್ಟತಂಕ ಗೊಬ್ಬರಗಳ ಬಗ್ಗೆ ಹೇಳಿದೆ. ಅದೇ ರೀತಿ ನಾವು ಇವಾಗ ರಾಸಾಯನಿಕ ಕ್ರಿಮಿ ನಾಶಕ, ಅದೇ ರೀತಿ ಫಂಗಲ್, ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ಅಪ್ಪ ಅದು ತಗೊಂಬಂದು ಹೊಡಿದಲ್ಲೇ ನಮಗೆ ಯಾವುದೇ ರೀತಿ ರೋಗ ಹೋಗಲ್ಲ, ಕೀಟಗಳು ಬಾಧೆ ಹೋಗಲ್ಲ ಅನ್ನೋದಾಗ್ಬಿಟ್ಟಿದೆ. ಹೋಗ್ಲಿ ರೈತರು, ಇಲ್ಲ ಸರ್ ನಮಗ್ ಅದ್ ಬೇಕೇ ಬೇಕು. ಇವಾಗ ಇಂಜೆಕ್ಷನ್ ಕೊಟ್ರೆ ಹೆಂಗೆ ಮನುಷ್ಯ ಹೋಗುತ್ತೆ ರೋಗ ಅಂತ ಅನ್ನಂಗ್ ಆಗಿರುತ್ತಲ್ಲ, ಅದೇ ರೀತಿ ನಮಗೆ ಇವಾಗ ಔಷಧಿ ಹೊಡೆದ್ರೆ ಅಷ್ಟೇ ರೋಗ ಹೋಗುತ್ತೆ ಅನ್ನಂಗ್ ಆಗ್ಬಿಟ್ಟಿದೆ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ನ ದಯವಿಟ್ಟು ರೈತರು ಚೇಂಜ್ ಮಾಡ್ಕೋಬೇಕು. ಏನಿಲ್ಲ ಒಂದು ಈ ಇದ್ರಲ್ಲಿ ಸಿಗಲ್ವಾ ನಿಮಗೆ ನೆಕ್ಸ್ಟ್ ಬೆಳೆಯಲ್ಲಿ, ಅಂದ್ರೆ ಇವಾಗ ಏನಾಗಿದೆ, ಇವಾಗ ಬೇಕು, ಇವಾಗ ಹಾಕಿದೀವಿ ಇವಾಗ್ಲೇ ಬೇಕು ಅನ್ನಂಗ್ ಆಗ್ಬಿಟ್ಟಿದೆ. ಇಲ್ಲ ಇದು ಹತೋಟಿ ಕ್ರಮೇಣವಾಗಿ ಆಗುತ್ತೆ, ನಾವ್ ಹೇಳಲ್ಲ ಇವಾಗ್ಲೇ ಆಗುತ್ತೆ ಅಂತ ಹೇಳಲ್ಲ ಯಾವುದೇ ಕಾರಣಕ್ಕೂ. ಸ್ವಲ್ಪದ್ರಿಂದ ಹತೋಟಿ ಸ್ವಲ್ಪ, ಇವಾಗ 1 ವರ್ಷ ಕಡಿಮೆ ಆಗುತ್ತೆ ಇಳುವರಿ, ನೆಕ್ಸ್ಟ್ ಇಯರ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಈ ಬೇವಿನ ಎಲೆಯಿಂದ ಯೂಸ್ ಮಾಡ್ಕೊಂಡು ನೀವು ಸಿಂಪಡಣೆ ಮಾಡ್ಕೋಬಹುದು. ಅದೇ ರೀತಿ ಹುಳಿ ಮಜ್ಜಿಗೆಯಿಂದ, ಹುಳಿ ಮಜ್ಜಿಗೆಯಿಂದ ಏನು ಬೂದಿ ರೋಗ ಅಂತೀವಿ ಆ ಬೂದಿ ರೋಗನ ಹತೋಟಿ ಮಾಡಬಹುದು. ಈ ರೀತಿ ನಮ್ಮ ಸುತ್ತಮುತ್ತಲಿರೋವನ್ನೇ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಮಣ್ಣಿನ ಫಲವತ್ತತೆನು ಇದಾಗುತ್ತೆ, ನಮಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಮನುಷ್ಯಂದು. ಈಗ ಸಾಕಷ್ಟು ರೈತರಲ್ಲಿ ಒಂದು ಮನೋಭಾವನೆ ಏನಂದ್ರೆ, ನಾವು ಈ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಮಾತ್ರ ಇಳುವರಿ ಪಡೀಲಿಕ್ಕೆ ಸಾಧ್ಯ, ಕ್ರಿಮಿನಾಶಕಗಳನ್ನು ಬಳಸಿದ್ರೆ ಮಾತ್ರ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಇದೆ. ಅಂತ ರೈತ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೌದು, ಇವಾಗ ನಮ್ಮ ಮನೇಲೇ ಆಗ್ಲಿ ಇಲ್ಲ ಇವಾಗ ಬೇಕು ಅನ್ನಂಗೆ ಆಗಿದೆ, ಇವಾಗ ಬೇಕು ನಾವೇ ಆಗ್ಲಿ ಒಂದು ಇವಾಗ ಹಾಕಿದೀವಿ ಅಂದ್ರೆ ಅದು ನಮಗೆ ವಾಪಸ್ ಬರಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ಆ ಮೈಂಡ್ ಸೆಟ್. ದಯವಿಟ್ಟು ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಿಮಗಲ್ದ್ರಿದು ನಿಮ್ಮ ಮಕ್ಕಳಿಗೆ, ನೆಕ್ಸ್ಟ್ ನಿಮ್ಮ ಮೊಮ್ಮಕ್ಕಳಿಗೆ ಆಗ್ಲಿ ಆ ಉಪಯೋಗನ ನೀವಾಗಿ ಅಳವಡಿಸ್ಕೊಳ್ತಾ ಹೋಗಿ. ಬಹಳ ಜನ ರೈತರು ಹೋಗಿ ಬಂದಿದ್ದೀವಿ ನಾವು ಹಳ್ಳಿಗಳಿಗೆಲ್ಲ ವಿಸಿಟ್ಗಳಿಗೆ, ಬಹಳ ಜನ ರೈತರು ಈ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಬಗ್ಗೆ ಬಹಳ ಒಲವು ತೋರಿಸ್ತಾ ಇದ್ದಾರೆ. ನಿಮಗೆ ಹೆಂಗೆ ಗೊತ್ತಿರೋ ರೀತಿಲಿ ಚಳ್ಳಕೆರೆಯಲ್ಲಿ ಆಲ್ಗೊಂಡನಹಳ್ಳಿ ರುದ್ರ ಮುನಿಯಪ್ಪ ಸರ್ ಪಾಲಯ್ಯ ಅಂತ ಹೇಳಿದ್ದಾರೆ, ಕಂಪ್ಲೀಟ್ ಆಲ್ಗೊಂಡನಹಳ್ಳಿ ಚನ್ನಮ್ಮನಾಗತಿ ಹಳ್ಳಿ ಸಾವಯವ ಕೃಷಿ ಹಳ್ಳಿಯಾಗಿ ಬದಲಾವಣೆ ಆಗಿದೆ. ಅದೇ ರೀತಿ ಇಡೀ ದೇಶ ಆಗ್ಲಿ ಎಲ್ಲ ಸಾವಯವ ಕೃಷಿಯಾಗಿ ಬದಲಾವಣೆ ಆಗಬೇಕು. ಮೇಡಮ್, ಹಾಗಿದ್ರೆ ಈ ಭೂಮಿಯ ಫಲವತ್ತತೆ ಹೆಚ್ಚು ಮಾಡೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾ ಇದ್ರಿ. ಈಗ ಸಾಕಷ್ಟು ರೈತ ಬಂದ್ರು ನಮ್ಮ ಕೃಷಿಗೆ ಪೂರಕವಾಗಿ ಉಪಕಸಬುಗಳನ್ನ ಅಳವಡಿಸ್ಕೊಳ್ತಾ ಇಲ್ಲ. ಈ ಹೈನುಗಾರಿಕೆ ಆಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ, ಎರೆಹುಳು ಗೊಬ್ಬರ